ಸಾಯೋಗ ಹೆಚ್ಚಾಗಿ ಬೆಳೆಸ್ತಾವ್ರಿ, ನಾವು ಜೀವ ಅಮೃತ ಮಾಡ್ತಾವ್ ಜಾಸ್ತಿ ಇದು ಮಾಡಾದ್ರಿ. ಹಿಂಗ್ ನಮ್ ಅನಿತಾವ್ರೆ, ಈಗ ನೀವು ಮನೆಯೊಳಗ ಕೆಲಸ ಮಾಡಬೇಕು ಮತ್ತ ಹೊಲದೊಳಗು ಕೆಲಸ ಮಾಡಬೇಕು. ಮನೆಯೊಳಗ ಕೆಲಸ ಮಾಡೋದು ಆರಾಮ ಇರ್ತದ, ಮತ್ತ ಹೊಲದೊಳಗೆ ಯಾಕೆ ಅದನ್ನು ಯಾಕೆ ತಗೊಂಡಿರಿ ಅಂತ? ಯಾ ಮಾಡ್ಬೇಕು, ನಮ್ಗ ಅದನ್ನು ಚಲೋ ಅನ್ಸದ್ರೆ ಅದಕ್ಕೆ ನಾವು ಮಾಡ್ಲಾಗತ್ತಿದ್ದಾವ್ರಿ. ಮನೆಯೊಳಗ್ನು ಮಾಡ್ಬೇಕ್ರಿ, ಹೊಲ್ದಾಗ್ನು ಮಾಡ್ಬೇಕು. ಹಿಂಗಾಯ್ಕಿಸಿಂದ ನಾವು ಮಾಡ್ಲಾಗತ್ತಿದ್ದಾರೆ. ನನಗೆ ಏನು ಬರ್ತಿತ್ತಿಲ್ರಿ, ಹತ್ತನೇ ತಿ ಸಾಲಿ ಕಲ್ಸ ನಾ ಈ ಕಡೆಗಾಣ ಮನೆಗೆ ಬಂದಿದ್ರಿ, ನನಗೆ ರೊಟ್ಟಿಸದಕ್ಕೆ ಬರ್ತಿತ್ತಿಲ್ರಿ. ಹಿಂಗಾಗಿ ನಾ ಎಲ್ಲ ಬಂದು ಇಲ್ಲೇ ಕಲ್ತೀನ್ರಿ. ನಮ್ಮ ಅತ್ತಿ ಮಾವ ಇದ್ರು ಅವರು ನಮ್ಗೆ ಅವಪ್ಪ ಇದ್ದಂಗೆ ನನಗೆ ಇದು ಮಾಡ್ಯಾರ್ರಿ. ಏನು ಬರ್ತಿದ್ರು ಕುರ್ಪಿ ಇದು ಇದು ಕಸ ತೆಗೆದು ಹೆಂಗೆ ನನಗೆ ಅದು ಗೊತ್ತಿದ್ದಿತ್ತಿಲ್ರಿ. ಇಲ್ಲಿ ಬಂದೆ ನಾ ಎಲ್ಲ ಕಲ್ಕೊಂಡಿದ್ರಿ. ನನಗೆ ಏನ ಜಾಸ್ತಿ ಹೊಲ್ದಾಗ ಮಾಡ್ಬೇಕು ಅನ್ನೋದು ಹೌಸ ಹಂಬಲ ಆದ್ರಿ. ಈ ವರ್ಷ ಎಕರೆ ಅಡಸ್ಕೋತಿ ಹೊಂಟಾರಿ, ನಮ್ಗೆ ಚಲೋನ್ ಮನಸ್ಸದ. ಹತ್ತು ಎಕರೆ ಪೂರಾ ದ್ರಾಕ್ಷಿ ಮಾಡಿದವ್ರು ನಾವು. ಹಂಗೆ ಕೃಷಿ ಇದ್ರಾಗನು ನನಗೆ ಎರಡ್ ಮೂರ್ ಸಾರಿ ಪ್ರಶಸ್ತಿ ಕೊಟ್ಟಾರ್ರಿ. ಈಗ ಹೊಲದೊಳಗ ನೀವ್ ಏನ್ ಮಾಡ್ತೀರಿ? ಈಗ ದ್ರಾಕ್ಷಿ ಬೆಳಿಬೇಕು ಅಂತಂದಾಗ ಅಲ್ಲಿ ಹೊಲಕ್ ಹೋಗಿ ನೀವು ಏನ್ ಕೆಲಸ ಮಾಡ್ತೀರಿ? ಕಸ ತೆಗೆದ್ರಿ, ಆಯ್ತ ಕುಳಿ ಬಂದ ಕಡೆ ಕುಳಿ ಸ್ಟಾಪ್ ಹೊಡಿತಾವ್ರಿ. ಇಂದ ಎಣ್ಣೆ ಹೊಡಿತೀನ್ರಿ, ಅದ್ರಾಗೆ ಹಾಕಿಕೊಟ್ರ ಅಂದ್ರ ರೋಗ ಬಂದ ಕಡೆಗೆ ಒಂಜರ ಅದು ಇದು ವಾಂಜ್ ತೆಗೆದ್ರಿ, ಅದನ್ನು ಮಾಡ್ತೀನ್ರಿ. ಅದು ಇದು ಆಧಾರದನ್ನೇ ಜೀವ ಸಮಾಧಾನ ಆಗಾಡ್ರಿ. ವಾಂಜ್ ಅತ್ ಬತ್ತಂದ್ರ ಇದು ಆಗಾಡ್ರಿ. ಅಂದ್ ವಾಂಜ್ ಬಂದ ಮನೆಯವ್ರೆ ಎಲ್ಲ ಜಾಸ್ತಿ ಜಾಸ್ತಿ ಮನೆಯವ್ರೆ ತಗೋತಾವ್ರಿ. ಜಿ ಹಚ್ಚಿನ ಆಳುಗಳು ಹಚ್ಚಾಲ್ರಿ, ನಾವು ಮನೆಯಾಗೆ ಮಾಡ್ಕೋತೀನ್ರಿ ಅದಿಟ್ಟು ತಗೊಂಡು. ಎಷ್ಟು ಮಂದಿ ಇದೀರಿ ಮನೆಯೊಳಗ? ನಾವು ನಾಲ್ಕೇ ಮಂದಿ ಇದ್ದಾರೆ. ಅಂದ್ರೆ ಮನೆ ಮಂದಿ ಎಲ್ಲರೂ ನೀವು ಹೊಲದೊಳಗೆ ಕೆಲಸ ಮಾಡ್ತಾ ಇದ್ರಿ? ಇದು ಮಾಡ್ತಾವ್ರಿ. ನಮ್ಗೆ ಮಾಡ್ಬೇಕಂತ ಹೇಳಿ ಹೊಲ್ದಾಗ ಅಪೇಕ್ಷೆ ಭಾಳ ಅದ್ರಿ. ನಾವು ಜಾಸ್ತಿ ಜಾಸ್ತಿ ಹೊಲ್ದಾಗೆ ಇದು ಮಾಡ್ತಾವ್ರಿ. ಅಲ್ಲಿ ಜಾಸ್ತಿ ಅಲ್ಲಿ ತಿರ್ಗಾಡಲ್ಲ, ಏನೂ ಇಲ್ರಿ. ಮಸ್ತ್ ಇದ್ರಾಗ ಜಾಸ್ತಿ ಹೊಲ್ದಾಗೆ ಮಾಡ್ಬೇಕನ್ನೋದು ಇದು ಅದ್ರ ನಮ್ಗೆ. ಹಂಗೆ ಜಾಸ್ತಿ ಜಾಸ್ತಿ ಎಕರೆಕ್ಕೆ ಐದು ಆರು ಟನ್ ಮನುಕಿ ತೆಗಿತಾವ್ರಿ ನಮ್ಗೆ. ಹಿಂಗಾಕಿಸಿಂದ ಹೆಚ್ಚು ಹೊಂಡ್ಲಗತ್ತಾನು ಮತ್ತೆ ಇಟ್ಟು ಮಾಡಕ್ಕೆ ಅಪೇಕ್ಷೆ ಆಗ್ಲಿಗತ್ತದ್ರಿ. ಅದಕ್ಕಾಗಿ ಹೆಚ್ಚಿಗೆ ಒಡಸ್ಕೋತ ಹೊಂಟಿದವ್ರಿ. ಪೂರಾ ನಮ್ಗೆ ಇದು ಚಲೋ ಅನಿಸ್ಯಾದ್ರಿ. ಯಾವಾದು ರೋಗ ಇದು ಬತ್ತಂದ್ರೆ ಎಲ್ಲ ಕಂಟ್ರೋಲ್ ಮಾಡ್ತಾವ್ರಿ. ಯಾವಾದು ಇದು ಇಲ್ರಿ ನಮ್ಗೆ. ಇಂದ ಸಾಯೋ ಹೆಚ್ಚು ಬಳಸ್ತಾವ್ರಿ. ಈ ಉಚ್ಚಿ ಹೆಂಡಿ ಹಿಟ್ಟರಿ, ಕಡ್ಡಿಗ ಹಿಟ್ರಿ, ಸಾಯೋಗಿ ಹೆಚ್ಚು ಮಾಡ್ತಾವ್ರಿ. ಯಾವಾದು ಏನು ತೊಂದ್ರೆ ಇಲ್ರಿ. ಎಲ್ಲ ಮಸ್ತ್ ಚಲೋ ಮಾಡ್ತದ್ರಿ. ಈ ವರ್ಷ ಊರಾಗ ಎಟ್ಟೋ ಪಡಗಳು ಇದು ಆಗ್ಯಾವ್ರಿ, ಹಾಳಾಗ್ಯಾವ ಅಂದ್ರೆ ನಮ್ಮ ಪಡ ಠೀಕ್ ಅದ್ರಿ. ಈ ವರ್ಷ ಅಂದ್ರೂ ಜಾಸ್ತಿ ಜಾಸ್ತಿ ಹಾಳಾಗಿದ್ರಿ. ಮಮ್ಮಿ ಬುರಿ ಬಂದವ್ರು ಒಬ್ಬೊಬ್ಬರು ಪಡಕ ನಮ್ಮ ಪಡಕ್ ನಾಟ್ ಬುರಿ ಬಂದಿಲ್ರಿ ಅಂದ್ರೆ ಕಂಟ್ರೋಲ್ ಮಾಡಿದವ್ರಿ. ಚಲೋ ಅದ್ರಿ, ನಮ್ಗೆ ಚಲೋ ಅನಿಸ್ಯದ್ರಿ. ಮಾಡ್ಬೇಕನ್ನೋದಿನ ಹಚ್ಬೇಕನ್ನೋದನ್ನು ಹೌಸ್ರಿ. ಅಡಿಲ್ಲ, ಈಗ ನಿಮ್ಮ ತೋಟದೊಳಗೆ ನೀರಿನ ವ್ಯವಸ್ಥೆ ಹೆಂಗದ? ನೀರಾವರಿ ಹೆಂಗ್ ಮಾಡ್ತಾ ಇದ್ರಿ? ಡ್ರಿಪ್ ಎಲ್ಲ ಮಾಡಿರಿ? ಡ್ರಿಪ್ ಮಾಡಿದವ್ರಿ. ನೀರ ಎಲ್ಲ ತುಂಬಾ ಹತ್ತು ಎಕರೆ ಎಲ್ಲ ಡ್ರಿಪ್ ಅದ್ರಿ. ಎರಡು ಬೋರ್ ಅವ್ರಿ, ಡ್ರಿಪಿನ ಮ್ಯಾಗೆ ರೀ ಎಲ್ಲ. ನೀರಿಂದ ಸೌಲಭ್ಯ ಹೆಂಗದ? ನೀರ್ ವರ್ಷ ಪೂರ್ತಿ ಇರ್ತಾವ ಅಥವಾ ನೀರ್ ಕಡಿಮೆ ಬೀಳ್ತದ, ಏನಾರ ಸಮಸ್ಯೆ ಆಗ್ತಾವ? ನೀರಿಂದ ಏನ್ ಸಮಸ್ಯೆ ಇಲ್ರಿ. ವರ್ಷ ಪೂರ್ವಿ ಇರ್ತಾವ್ರಿ, ಲಟ್ಟ ಒಂದು ಹೊಂಡಾಗ್ಯದ್ರಿ, ಮಂಡಿ ಸ್ಟಾಕ್ ಮಾಡಿ ದ್ರಾಕ್ಷಿ ಇದು ಮಾಡ್ತಾರ. ನೀರಿಂದ ಏನ್ ತೊಂದ್ರೆ ಇಲ್ರಿ. ನೀರ್ ಜಾಸ್ತಿ ಅವ್ರಿ, ಹೊಂಡೆ ಲಟ್ಟ ಆದ್ರಿ ಅದಕ್ಕೆ ಹೊಂಡಿಗೆ ಬಿಡ್ತಾರ್ರಿ. ಈಗ ದ್ರಾಕ್ಷಿ ಬೆಳಿಬೇಕು, ಬೆಳೆದ ನಂತರ ಅದನ್ನ ಮನುಕ ಸಹಿತ ಮಾಡ್ತಾ ಇದ್ರಿ? ಮನುಕ ಮಾಡ್ತಾವ್ರಿ, ಮನುಕಿ ತೆಗಿತಾವ್ರಿ. ಶೆಡ್ ಅದ, ಎಕರೆಕ್ ಐದು ಆರು ಟನ್ ತೆಗಿತಾವ್ರಿ. ವರ್ಷ ಇಪ್ಪತ್ತು ಎರಡು ಇಪ್ಪತ್ ಮೂರು ತೆಗಿತಾವ್ರಿ. ಎಷ್ಟು ಹೊಣತದ್ರಿ ನಮ್ ಪಡಕ? ನಮ್ಗೆ ಯಾವಾದು ಇದು ಇಲ್ಲ ನೋಡ್ರಿ. ಮನುಕಿ ಮಸ್ತ್ ಚಲೋಗಿ ಹೊಣತಾವ್ರಿ, ಯಾವಾದು ಏನು ಪ್ರಾಬ್ಲಮ್ ಇಲ್ಲರಿ. ಅದ್ರ ಈಗ ಅದನ್ನ ಮಾರಾಟ ಮಾಡೋದಿತ್ತು ಅಂತಂದ್ರೆ ಎಲ್ಲಿ ಮಾರಾಟ ಮಾಡ್ತಾ ಇದ್ರಿ? ಬಿಜಾಪುರ ತಾಸ್ಗಾವ್ ಹೋತದ್ರಿ, ಮಾರಾಟಕ್ಕೆ ಆ ಕಡೆ ಹೋಗ್ತಾವ್ರಿ. ಅಲ್ಲೇ ಇದು ಹಚ್ಚಿ ಬರ್ತಾರೆ ಟವರ್ಸ್ಗ, ಆ ಕಡೆ ತಾಸ್ಗಾವ ಬಿಜಾಪುರಕ್ಕೆ ಹೋಗ್ತಾವ್ರಿ. ಈಗ ಈ ಒಂದು ಒಕ್ಕಲ್ತನದ ಕೆಲಸ ನಿಮಗೆ ಮೊದ್ಲು ಗೊತ್ತಿರಲಿಲ್ಲ, ದ್ರಾಕ್ಷಿ ಹೆಂಗ್ ಬೆಳಿಬೇಕು? ಗೊತ್ತೇ ಇದ್ದಿತ್ತಿಲ್ರಿ ನನ್ಗೆ. ಹತ್ತನೇ ತಿ ಸಾಲಿ ಬಿಡನ್ನ ಬಂದಿದ್ರಿ, ನನಗೆ ಕಸ ತೆಗಿಯೋದು ಅನ್ನೋದು ಹೆಂಗ ಅನ್ನೋದು ಗೊತ್ತಿದ್ದಿತ್ತಿಲ್ರಿ. ಎಲ್ಲ ಇಲ್ಲಿ ಬಂದ ಬಳಿಕೆ ನಾ ಕಲ್ತಿದ್ರಿ. ಅವ್ರು ನಮ್ಗೆ ಅವಪ್ಪ ಇದ್ದಂಗೆ ಯಾರ್ರಿ, ನಮ್ಗೆ ಏನೂ ಇದು ಇಲ್ಲ. ಈಗ ಬರ್ತಿತ್ತಿಲ್ಲ ಅಂದ್ರೆ ನೀವು ಹಿಂಗೆ ಮಾಡ್ತೀರಿ, ಹಿಂಗೆ ಸಿಟ್ಟಿಲ್ಲಿ ಯಾವಾಗ ಇದು ಮಾಡ್ತಿಲ್ರಿ. ಅವರು ನಮ್ಗೆ ಸಮಜಾಯಿಸಿ ಹೇಳ್ತೀರಿ, ಹಿಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಅಂತೇಳಿ ಸಮಜಾಯಿಸಿ ಹೇಳ್ತೀರಿ. ನಮ್ಗೆ ಯಾವಾಗೂ ಹಿಂಗೆ ತೊಂದ್ರೆ ಯಾವ ಗೊತ್ತಿರ್ತಿಲ್ರಿ. ಹೆಣ್ಮಕ್ಳು ತರ ಹಂಗೆ ನಮಗೆ ಪಾಲಿಸ್ಯಾರ್ರಿ. ನಮ್ಗೆ ಏನು ಗೊತ್ತೇ ಇದ್ದಿತ್ತಿಲ್ರಿ. ಏನು ಅಡುಗೆ ಸುದ್ದಕ್ ಬರ್ತಿತ್ತಿಲ್ರಿ ನನಗೆ. ಎಲ್ಲ ನಾ ಇಲ್ಲಿ ಬಂದೇ ಕಲ್ತಿದ್ರಿ, ನನಗೆ ಏನು ಬರ್ತಿತ್ತಿಲ್ರಿ. ಈಗ ಮನೆಯೊಳಗೂ ಕೆಲಸ ಮಾಡಬೇಕು, ಆಮೇಲೆ ತೋಟದಾಗೂ ಕೆಲಸ ಮಾಡಬೇಕು. ಹೆಂಗ್ ನೀವು ಮಾಡ್ತೀರಿ? ಯಾವಾಗಿಂದ ಶುರು ಆಗ್ತದ ಮನೆ ಕೆಲಸ? ಯಾವಾಗಿಂದ ಶುರು ಆಗ್ತದ ಹೊಲದ ಕೆಲಸ? ಯಾವಾಗಿಂದ ಶುರು ಆಗ್ತದ ಮತ್ತೆ ಮನೆ ಕೆಲಸ? ಯಾವಾಗ ಮಕ್ಕಳು ನೋಡೋದು ಹೆಂಗ? ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಎಲ್ಲ ಇದು ಮಾಡ್ಕೊಂಡು ಹತ್ತು ಗಂಟೆ ಹೊಲ್ದಾಗ ಹೋಗ್ತಾವ್ರಿ. ಹತ್ತರದಿಂದ ಆರು ತನ ಮಾಡಿ ಆರು ಗಂಟೆದಿಂದ ಮನೆ ಆಗ್ರಿ ಬೆಳೆ ಮಾಡ್ತಾವ್ರಿ ಸಂಜೆದು. ಈಗ ದ್ರಾಕ್ಷಿ ನೋಡ್ಕೋಬೇಕು ಅಂತಂದ್ರೆ ಅದಕ್ಕೂ ಒಂದ್ ಸ್ವಲ್ಪ ಹೆಂಗಾದ್ರು ನಿಮ್ಮ ಮನೆಯವರು ಕಲಿಸಿರ್ತಾರೆ, ಇದನ್ನ ಹಿಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತೇಳಿ. ಅದ್ರ ನಂತರ ವಿಜ್ಞಾನಿಗಳಿರ್ತಾರೆ, ಅವರು ಹೇಳಿದ್ದನ್ನ ನೀವು ಕೇಳಬೇಕಾಗ್ತದ, ತರಬೇತಿ ತಗೊಳ್ಬೇಕಾಗ್ತದೆ. ಹಿಂಗೆಲ್ಲರೂ ಹೋಗಿ ಬಂದಿರಿ? ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು ಅಥವಾ ಈ ತಿಡುಗುಂದಿ ಒಳಗೆ ಫಾರ್ಮ್ ಅದಲ್ಲ, ಹಂಗ ಹೋಗಿ ತರಬೇತಿ ಹೇಳ್ಕೊಟ್ಟಾರ್ರಿ ಇದು ಮಾಡಿದವ್ರೆ. ಎಷ್ಟು ಎಲ್ಲೆಲ್ಲಿ ಹೋಗಿ ಬಂದಿರಿ? ಇಲ್ಲಿ ಇದಕ್ಕೆ ಹೋಗಿದ್ದವ್ರಿ, ಇಂಡಿಗೆ ಹೋಗಿತ್ತಿದ್ದವ್ರಿ, ಧಾರವಾಡದ್ರಾಗ್ನು ಹೇಳ್ಯಾರ ರೀ, ಅಲ್ಲಿ ಹಿಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಅಂತ ಹೇಳಿ ಹೇಳ್ಯಾರ್ರಿ. ಇಂಡಿಯಾಗ ಜಾಸ್ತಿ ಜಾಸ್ತಿ ಇಂಡಿಯಾಗ ಹೇಳ್ಯಾರ ರೀ, ಅಲ್ಲಿ ಇದು ಮಾಡಿದವ್ರಿ, ತರಬೇತಿ ಕೊಟ್ಟಾರ್ರಿ ಅಲ್ಲಿ. ನೀವು ಹಿಂಗ್ ಮಾಡ್ರಿ ಪಟ್ಟಣ ಶೆಟ್ಟಿ ಸರು, ನೀವು ಹಿಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಅಂತ ಹೇಳಿ ಅವರು ಹಂಗೆ ಯಾವಾಗಾರ ಪಡ ನೋಡಕ್ ಬರ್ತಾರ್ರಿ, ಅವರು ಹೇಳ್ತಾರ್ರಿ. ಯಾವಾಗ ನಮ್ಗೆ ಇದು ಅನ್ಸಿಲ್ರಿ, ಎಲ್ಲಾರು ಸೂಚನೆ ಕೊಟ್ಟಾರ್ರಿ. ಇಂಡಿ ಕೈಬೇಕಿ ಅವರು ಬರ್ತಾರ್ರಿ, ಅವರು ಹೇಳ್ತಾರ್ರಿ ಹಿಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಅಂದ ನಿಮ್ ಫಳ ಚಲೋ ಹಂಗ ಹಿಂಗ ಅವರು ಹೇಳ್ತಾರ್ರಿ ಬಂದು. ಹಿಂಗಾಕಿಸಿ ನಮ್ಗ ಯಾವಾಗ ಇದು ಅನ್ಸಿಲ್ರಿ. ಪಟ್ಟಣ ಶೆಟ್ಟಿ ಸರು ಅವಾಗ ಅವಾಗ ಬರ್ತಾರ್ರಿ, ಅವರು ಸಲಹೆ ಸೂಚನೆ ಕೊಡ್ತಾರ್ರಿ ನಮ್ಗೆ. ಯಾವಾಗಾದ್ನು ಹಂಗೆ ಮಾಡ್ಕೊತೇ ಬಂದಿದವ್ರಿ. ನಮ್ಗೆ ಏನ್ರಿ ಅನಸ್ತಂದ್ರೆ ನಾವು ಸರ್ ಫೋನ್ ಹಚ್ಚಿ ಕೇಳಿ ಹೇಳಿದ್ ಮಾಡ್ತಾವ್ರಿ. ನಮ್ಗೆ ಯಾವಾಗ ತೊಂದ್ರೆ ಅನ್ಸಿಲ್ರಿ. ಸಾಕಷ್ಟು ಪಡಗಳು ಈ ವರ್ಷ ಹಾಳಾಗ್ಯಾವ್ರಿ ಅಂದ್ರೆ ನಮ್ ಜಾಸ್ತಿ ಜಾಸ್ತಿ ಪಡಗಳು ಅಟ್ಟಿದು ಆಗಿಲ್ರಿ. ಬುರಿ ಬಂದವ್ರಿ ಅತಿ ಇದು ಆಗ್ಯಾವ್ರಿ ಅಂದ್ರೆ ನಮ್ ಫಡಕ್ ಏನೂ ಆಗಿಲ್ರಿ ಅಟ್ಟು, ಅದ್ ಜಾಸ್ತಿ ಇದು ಆಗಿಲ್ರಿ. ಒಂದೊಂದು ಪಡಗಳು ಬಹಳ ಇದು ಆಗ್ಯಾವ್ರಿ. ನೋಡ್ರಿ, ದ್ರಾಕ್ಷಿ ಬೆಳೆಯುವುದಂತಂದ್ರ ಬಹಳ ಒಂದು ಕಷ್ಟದ ಕೆಲಸ ಅಂತ ಹೇಳ್ತಾರ. ಸಾಕಷ್ಟು ಖರ್ಚಾಗ್ತದ ಅದ್ರೊಳಗ, ಅದನ್ನ ನಿರ್ವಹಣೆ ಮಾಡಬೇಕಾಗ್ತದ. ಮತ್ತ ಅಂತ ಸಂದರ್ಭದೊಳಗ ಎಷ್ಟು ನಮಗ ನಾಲೆಜ್ ಎಷ್ಟು ನಮಗ ಜ್ಞಾನ ಇತ್ತಂತೂ ಕಡಿಮೆನೆ. ಅಂತ ಒಂದು ಸಂದರ್ಭದೊಳಗ ದ್ರಾಕ್ಷಿ ಬೆಳೆಯನ್ನು ನೋಡ್ಕೊಳ್ಳೋದು ಅಂತಂದ್ರ ನಿಮಗೆ ಹೆಂಗ ಒಂದು ದೊಡ್ಡ ಸವಾಲಾಗಿರ್ಬೇಕು, ಇದನ್ನ ಹೆಂಗ ತಗೊಂಡ್ರಿ ನೀವು? ಫಸ್ಟ್ ನಮ್ಗಟ್ಟು ಇದು ಆಗ್ತಿತ್ತಿಲ್ರಿ, ಇದೇನ್ ಹಚ್ಚಿ ಏನ್ ಹುಚ್ಚಾರೆ ಅದ ಅನ್ನಂಗ ಐತ್ರಿ ನಮ್ಗೆ. ಈಗ ಮಾಹಿತಿ ಆಗ್ಲಗತ್ತಾನ ನಮ್ಗೆ ಏನು ತ್ರಾಸಿ ಇದು ಅನ್ಸಲ್ರಿ. ಫಸ್ಟ್ ಅನ್ಸಿತ್ರಿ ನಮ್ಗೆ ಇದು ಯಾಕಾರ ಹಚ್ಚಿದ್ರಿ ಇವರು, ಒಂದು ರೋಗ ಇದು ಕಂಟ್ರೋಲ್ ಆರ್ಲಾರ್ ಬಟಕ್ ನಮ್ಗೆ ಅನ್ಸಿತ್ರಿ ಮೊದಲ. ಒಂದು ಇದು ಆರ್ಲಾರ್ ಬಟಕ್ ಇವ್ರು ಯಾಕಾರ ಫಡ ಹಚ್ಚಿದ್ರು ಅಂತ ಅನ್ನಂಗ ಐತ್ರಿ ನಮ್ಗೆ. ಅಂದ ಮಾಹಿತಿ ಹೆಂಗೇನ್ ಜಾಸ್ತಿ ಆಗ್ಲಗತ್ರಿ ಅಂದ್ರೆ ಏನ ಹಚ್ಬೇಕು ಅನ್ನಂಗೆ ನಮ್ಗೆ ಇದು ಐತ್ರಿ. ಅದು ಒಟ್ಟ ರೋಗ ಇದು ಹಿಂಗ ಏನು ಕಾಡ್ಲಾರ್ದಂಗ ಇದು ಮಾಡ್ಲಗತ್ತರ್ರಿ, ಒಟ್ಟ ಏನು ತ್ರಾಸ ಅನಿಸ್ಬಿತ್ರಿ ಅದು ನಮ್ಗೆ. ಈಗ ಠೀಕ್ ಅನ್ಸಿದ್ರ ನಮ್ಗೆ ಹಿನ ಹಚ್ಬೇಕು ಅನ್ನೋದು ಇದು. ಈ ವರ್ಷ ಮತ್ತ ಅಲ್ಲಿ 2 ಎಕರೆ ಹಚ್ಚಿದವ್ರಿ, ಇನ್ನು ಹಾದ ವರ್ಷ ಅದು ಹಚ್ಚಿದವ್ರಿ. ಪೂರ 10 ಎಕರೆ ಎಲ್ಲ ಇಲ್ಲಿ ದ್ರಾಕ್ಷಿನೇ ಇದು ಆಗ್ಯದ್ರಿ ನಮ್ಗೆ. ಈಗ 10 ಎಕರೆ ಮಾಡಿರಿ, ಇನ್ನ ಮುಂದಿನ ದಿವಸಗಳಲ್ಲಿ ಮತ್ತ 10 ಎಕರೆ ಮಾಡ್ಬೇಕು ಅಂತದನ? ಇಲ್ಲಿ ಜಾಸ್ತಿ ಹೊಲನೇ ಐತ್ರಿ ನಮ್ದು, ಜಾಸ್ತಿ ಜಾಸ್ತಿ 10 ಎಕರೆ ಇಲ್ಲಿ ಆದ್ರೆ ಪೂರ ಎಲ್ಲ ಇದೇ ಐತ್ರಿ. ಯಾವಾಗ ನಮ್ಗೆ ಇದು ಇಲ್ರಿ. ಈಗ ಅಲ್ಲಿ ದ್ವಾಯಿ ಒಂದು ಉಳಿದ್ರಿ, ಇನ್ನು ಮುಂದಿನ ವರ್ಷ ಒಂದು ಹಚ್ಬೇಕು ಅನ್ನೋದಾದ್ರಿ. ಅಲ್ಲಿ ದೂರ ಹಂತಕೊಂಡಾದ್ರಿ ಅಲ್ಲಿ 1-5 ಎಕರೆ ಆದ್ರಿ ಹಚ್ಬೇಕು ಅನ್ನೋದಾದ್ರೆ ಅಲ್ಲಿ ಮುಂದೆ ನೋಡ್ಬೇಕ್ರಿ. ಯಾವ್ದು ನೀರಿಂದ ಬಿ ಏನು ಪ್ರಾಬ್ಲಮ್ ಇಲ್ರಿ, ಎಲ್ಲ ಡ್ರಿಪ್ ಮ್ಯಾಗೆ ಇರ್ತಾವ್ರಿ. ಅವಕ್ಕೆ ನೀರು ಭಾಳ ಹತ್ತಲ್ರಿ, ಡ್ರಿಪಿನ ಮ್ಯಾಗ ಕಟ್ಟೆ 1-2 ತಾಸು ಬಿಡಬೇಕಾತಾವ್ರಿ. ನೀರು ಜಾಸ್ತಿ ಜಾಸ್ತಿ ಹತ್ತಲ್ರಿ ಅವ್ಕ. ಮತ್ತೊಂದು ಯಾವ್ದಾರ ಬೆಳಿ ಮಾಡ್ದವ ಅಂದ್ರೆ ಜಾಸ್ತಿ ಜಾಸ್ತಿ ನೀರು ಭಾಳ ಹತ್ತವ್ರಿ ಅವ್ಕ. ಹಿಂಗಾಕಿಸಿ ನಮ್ಗೆ ದ್ರಾಕ್ಷಿನೇ ಚಲೋ ಅನಿಸಿದ್ರಿ. ಅದಕ್ಕಾಗಿ ನಾವು ಜಾಸ್ತಿ ಇದು ಜಾಸ್ತಿ ದ್ರಾಕ್ಷಿನೇ ಇದು ಮಾಡ್ಬೇಕು ಅನ್ಸ್ಲಾಗತ್ತದ್ರಿ. ಅದಕ್ಕೆ ಮುಂದಿನ ವರ್ಷ ಅದೇಟ್ ಹಚ್ಬೇಕಲ್ಲಗತ್ತಿದವ್ರಿ. ಆಯ್ತ, ಪೂರ ನಮ್ದು 15 ಎಕರೆ ಎಲ್ಲ ದ್ರಾಕ್ಷಿನೇ ಆತದ್ರಿ. ಅದು ಅನಿಲ್ ಪಾಟೀಲ್ ಅವರು, ಅವ್ರಿಗೆ ಏನು ಇದ್ರೊಳಗೆ ಸಾಕಷ್ಟು ಅನುಭವ ಇತ್ತ ಮೊದ್ಲ? ಅವ್ರಿಗೆ ಮೊದಲ ಆಟ ಏನ್ ಗೊತ್ತಿದ್ದಿಲ್ಲರಿ, ಹಸು ಬಳಕೆ ಮಾಹಿತಿ ಇದು ಆಗ್ಯದ್ರಿ. ಈಗ ಅವ್ರಿಗೆ ಜಾಸ್ತಿ ಮಾಹಿತಿ ಅದ್ರಿ, ಯಾವ್ದು ಏನು ಇದು ಇಲ್ರಿ. ಅವ್ರಿಗೆ ಯಾರು ಹೋಗಿ ಬಂದ್ರು ಅಡತಾಳ ಇಲ್ರಿ. ಅವ್ರಿಗೆ ಜಾಸ್ತಿ ಜಾಸ್ತಿ ಅವ್ರಿಗೆ ಮಾಹಿತಿ ಅದ್ರಿ. ಯಾವ್ದು ರೋಗ ಇದು ಬತ್ತಂದ್ರೆ ಏನು ಅನ್ಸಲ್ರಿ. ರಾತ್ರಿ ಬತ್ತಂದ್ರೆ ರಾತ್ರಿ ಕಂಟ್ರೋಲ್ ಎಣ್ಣೆ ಹೊಡಿತಾರ್ರಿ, ಯಾವ್ದು ಏನು ತೊಂದರೆ ಇಲ್ರಿ. ಈಗ ನೀವು ಎಣ್ಣೆ ಹೊಡೆಯುವಾಗ ಟ್ರ್ಯಾಕ್ಟರ್ ಮೇಲೆ ಕೂತು ಎಣ್ಣೆ ಹೊಡೆದಿದ್ದು ಹೊಡಿತೀರಿ ಅಂತ ಹೇಳಿ ಕೇಳಿದೀವಿ ನಾವು, ಹೌದಾ? ಎಣ್ಣೆ ಹಾಕಿ ಕೊಡ್ತಾರ್ರಿ, ಟ್ರ್ಯಾಕ್ಟರ್ ಹೊಡಿತೀನ್ರಿ, ಎಣ್ಣೆ ಹೊಡಿತೀನ್ರಿ ನಾನು. ಹಾಕಿ ಕೊಡ್ತಾರ್ರಿ, ಅದು ಎಣ್ಣೆ ಹೊಡಿತೀನ್ರಿ ನಾನು, ಟ್ರ್ಯಾಕ್ಟರ್ ಹೊಡಿತೀನ್ರಿ. ಟ್ರ್ಯಾಕ್ಟರ್ ಸರಳವಾಗಿ ನಡೆಸ್ತೀರಿ? ಎಣ್ಣೆ ಹೊಡಿತೀನ್ರಿ, ಟ್ರ್ಯಾಕ್ಟರ್ ನಡೆಸ್ತೀನ್ರಿ. ಅಡ್ಡಿಲ್ಲ. ಈಗ ಸಾಕಷ್ಟು ಸಮಸ್ಯೆಗಳು ಬರ್ತಾವ ಇದ್ರೊಳಗೆ, ದ್ರಾಕ್ಷಿ ಬೆಳೆಯುವಂತಹ ಒಂದು ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳು ಬರ್ತಾವ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ರೋಗ ಕೀಟದಂತೂ ಇದ್ದೇ ಇರ್ತದ, ಅದ್ರ ಜೊತೆಗೆ ಮಳೆ ಬಂದು ಅಥವಾ ಮಳೆ ಬರಲಿಲ್ಲ ಇಂಥ ಒಂದು ಸಂದರ್ಭಗಳು ಕೂಡ ಇರ್ತಾವ. ಅಂಥವು ಏನಾದರೂ ನಿಮಗೆ ಸಮಸ್ಯೆ ಇಷ್ಟು ವರ್ಷದೊಳಗೆ ಆಗ್ಯದ ಹೆಂಗೆ, ವಾತಾವರಣದ ಸಮಸ್ಯೆಗಳು ಆಗ್ಯಾವ ಹೆಂಗೆ ದ್ರಾಕ್ಷಿ ಒಳಗೆ? ಫಸ್ಟಿನ ಸರಿ ಮಳಿ ಐತ್ರಿ, ಗಾರ್ ಬಿದ್ದವ್ರು, ಹಿಂಗಾಕಿಸಿನ ನುಕ್ಸಾನ್ ಐತ್ರಿ. ಫಸ್ಟಿನ ಫಳ ಪೂರ ಎಲ್ಲ ನೆಲಕ್ ದಿಕ್ಪಾಲ್ ಐತ್ರಿ. ಅದು ಫಸ್ಟಿನ ಸರಿ ಹಸದಕಳಿಗೆ ಹಂಗ ನಮ್ಗೆ ಇದು ಐತ್ರಿ. ಅದು ಹಸದನ್ ನಮ್ಗೆ ಇದೆ ಅನ್ ಬತ್ ಅತಿಕ್ಷಿನ ನಮ್ಗೆ ಅನ್ಕೊಂಡವ್ರಿ. ಫಸ್ಟಿಗೆ ಹಾಳಾಯ್ತ್ರಿ, ಅದು ಪೂರ 4 ಎಕರೆ ಹಚ್ಚಿದವ್ರಿ. ಫಸ್ಟಿಗೆ ಅದೇ ಗಾರ್ ಬಿದ್ದು ಮಳಿ ಬಿದ್ದು ಎಲ್ಲ ಹಾಳಾಗಿ ಹೋಯ್ತ್ರಿ. ಮನೆ ಸರಿ ಒಂದು ಮಳಿ ಐತ್ರಿ, ಒಂಜರ ಇದು ಹೋಗ್ಯಾದ್ರೆ ಭಾಳ ಏನಾಗಿಲ್ರಿ. ಹಿಂಗಾಕಿಸಿನ ನಮ್ಗೆ ಇದು ಹೋಗ್ಯಾದ್ರೆ ಒಂಜರ. ನಿಮಗೇನು ಅನಿಸ್ತದೆ ಇಷ್ಟು ವರ್ಷದ ಅನುಭವದೊಳಗೆ ದ್ರಾಕ್ಷಿ ಇನ್ನು ಮುಂದೂ ನಾವು ದ್ರಾಕ್ಷಿನೇ ಬೆಳಿಬೇಕು ಅಂತ ಅನಿಸ್ತದನೋ, ಅಥವಾ ಇಲ್ಲ ಬಾಳ ಇದು ಕಷ್ಟದ ಕೆಲಸದ ಇದು ನಾವು ಬೇರೆ ಬೆಳಿ ತಗೋಬೇಕು ಅನ್ನುವಂಥದ್ದು ಏನಾದರೂ ವಿಚಾರಗಳು ಬರ್ತಾವ? ನಮ್ಗೆ ದ್ರಾಕ್ಷಿನೇ ಚಲೋ ಅನ್ಸಿದ್ರೆ ನಾವು ದ್ರಾಕ್ಷಿನೇ ಮಾಡ್ಬೇಕಾತಾವ್ರಿ. ಬೇರೆ ಏನ್ರಿ ಹಾಕ್ದವ್ ಗೋಧಿ ಜಾವ್ ಹಾಕ್ದವ್ ಅಂದ್ರೆ ನಮ್ಗೆ ಹೋಗಿ ನೀರು ಉಣಸೊಂದ್ ಆಗಲ್ರಿ, ಏನು ಇಲ್ಲರ. ದ್ರಾಕ್ಷಿನೇ ಚಲೋ ಅನ್ಸಿದ್ರೆ ಅದಕ್ಕೆ ನಾವು ದ್ರಾಕ್ಷಿನೇ ಹಚ್ಬೇಕು. ಇನ್ನೊಂದು ಥೊಡೆ ನಮ್ಗೆ ಅನಿಸ್ಲಾಗತ್ತದ್ರಿ. ಬೇರೆ ಬೆಳೆ ಐತಂದ್ರೆ ಹೋಗಿ ನಮ್ಗೆ ಅದು ಮಾಡೋದಾಗಲ್ರಿ, ಇದು ಬಿಟ್ಕಿಸಿಂದ ಹಚ್ಚಿಕಡಿ ಮಾಡೋದಾಗಲ್ರಿ. ಅದಕ್ಕೆ ನಮ್ಗೆ ಏಕ ಕಟ್ ದ್ರಾಕ್ಷಾಗ ಕಾಯಂದೇ ದಗ ಚಾಲು ಇರ್ತಾವ್ರಿ ಅದ್ರಾಗ. ಹಿಂಗಾಕಿಸಿ ನಾವು ದ್ರಾಕ್ಷಿನೇ ಹಚ್ಬೇಕು ಇನ್ನೊಂದು ಸೊತ್ತ ಹೇಳಿ ನಮ್ಗೆ ಅಪೇಕ್ಷೆ ಆದ್ರೆ ಮಾಡ್ಬೇಕಂತ ಹೇಳಿ ಅದೇ ಚಲೋ ಅನ್ಸಿದ್ರೆ ನಮ್ಗ. ಈಗ ನೋಡ್ರಿ, ದ್ರಾಕ್ಷಿ

ಮನ ಕಂಜಿ ನಡಿಯಾದೆ ಜನ ಕಂಜಿ ನಡಿದಾರೆ ಮನ ಬಜ್ಜಿ ನಡಿದಾರೆ ಮನ ಕಂಜಿ ನಡಿಯಾದೆ ಜನ ಕಂಜಿ ನಡಿದಾರೆ ಮನದಾಣ್ಮ ಗುರು ಸಿದ್ಧ ಮರಿಯಾಗುವಲ್ಲ ಮನದಾಣ್ಮ ಗುರು ಸಿದ್ಧ ಮರಿಯಾಗುವಲ್ಲ ಇದು ಮಾನಸದೋಳು ಗಡವಿಡುದಿರು ಶಂಭುವ ಗುಡುಬಾಯ ನಾಳೆ ಬಪುರು ನಮಗಿಂದೇ ಬರಲಿ ನಾಳೆ ಬಪುರು ನಮಗಿಂದೇ ಬರಲಿ ನಾಳೆ ಬಪುರು ನಮಗಿಂದೇ ಬರಲಿ ಹಿಂದೆ ಬಪುರು ನಮ ಈಗಲೇ ಬರಲಿ ಹಿಂದೆ ಬಪುರು ನಮ ಈಗಲೇ ಬರಲಿ ಹಿಂದೆ ಬಪುರು ನಮ ಈಗಲೇ ಬರಲಿ ನಾಳೆ ಬಪುರು ನಮಗಿಂದೇ ಬರಲಿ ನಾಳೆ ಬಪುರು ನಮಗಿಂದೇ ಬರಲಿ ಅದಕ್ಕಾರಂಜುವರು ಅದಕ್ಕಾರಳಕುವರು ಅದಕ್ಕಾರಂಜುವರು ಅದಕ್ಕಾರಳಕುವರು ಅದಕ್ಕಾರಳಕುವರು ಅದಕ್ಕಾರಳಕುವರು ನಾಳೆ ಬಪುರು ನಮಗಿಂದೇ ಬರಲಿ ನಾಳೆ ಬಪುರು ನಮಗಿಂದೇ ಬರಲಿ ಹಿಂದೆ ಬಪ್ಪುದು ನಮಗೀಗಲೇ ಬರಲಿ ಹಿಂದೆ ಬಪ್ಪುದು ನಮಗೀಗಲೇ ಬರಲಿ ನಾಳೆ ಬಪ್ಪುದು ನಮಗಿಂದೇ ಬರಲಿ ಜಾತಶ ಮರಣ ಧ್ರುವಂ ಎಂಬ ಜಾತಶ ಮರಣ ಧ್ರುವಂ ಎಂಬ ಸಂಗಮ ದೇವ ಭರತ ಪರಗ ಕೂಡಲ ಸಂಗಮ ಕೂಡಲ ಸಂಗಮ ದೇವ ಭರತ ಪರಗ ಅಜಗರಿ ಸುರರಿಗೆ ಮೀರಲ ಸಾಧ್ಯ ಅಜಗರಿ ಸುರರಿಗೆ ಮೀರಲ ಸಾಧ್ಯ ಅಜಗರಿ ಸುರರಿಗೆ ಮೀರಲ ಸಾಧ್ಯ ಅಜಗರಿ ಸುರರಿಗೆ ಮೀರಲ ಸಾಧ್ಯ ನಾಳೆ ಬಪುರು ನಮ ಹಿಂದೇ ಬರಲಿ ನಾಳೆ ಬಪುರು ನಮ ಹಿಂದೇ ಬರಲಿ ಇಂದು ಬಪುರು ನಮಗೀಗಲೇ ಬರಲಿ ಇಂದು ಬಪುರು ನಮಗೀಗಲೇ ಬರಲಿ ನಾಳೆ ಬಪುರು ನಮ ಹಿಂದೇ ಬರಲಿ ನಾಳೆ ಬಪುರು ನಮ ಹಿಂದೇ ಬರಲಿ ಅದಕ್ಕಾರಂಜುವರದ ಕಾರಣ ಕುವರು ನಾಳೆ ಬಪುರು ನಮ ಹಿಂದೇ ಬರಲಿ ನಾಳೆ ಬಪುರು ನಮ ಹಿಂದೇ ಬರಲಿ ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ಗಂಗೆಯ ಮುನಿಗಳ ಸಂಗಮದೊಳು ನಿಲ್ದು ಗಂಗೆಯ ಮುನಿಗಳ ಸಂಗಮದೊಳು ನಿಂದು ಶೃಂಗಾಟದು ಪರಿಯ ರಂಗ ಮಂಟಪದೋಳು, ಶೃಂಗಾಟದು ಪರಿಯ ರಂಗ ಮಂಟಪದೋಳು, ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣ, ಲಿಂಗ ಪೂಜೆಯ ಪ್ರಾಣ ಲಿಂಗ ಪೂಜೆ ಪ್ರಾಣ ಲಿಂಗ ಪೂಜೆಯ ಮಾಡಿರೋ ವರಭಕ್ತಿ ಜಲವ ನೀಡಿ ವರಭಕ್ತಿ ಜಲವ ನೀಡಿ ವರಭಕ್ತಿ ಜಲವ ನೀಡಿ ಮಜ್ಜನಗೈದು ವಿರತಿ ಗಂಧವನೇ ತಿಡಿ ತಿಡಿ ವಿರತಿ ಗಂಧವನೇ ತಿಡಿ ತಿಡಿ ಕರ್ಣೇಂದ್ರಿಯಗಳೆಂಬ ಮಿರುಗು ವಕ್ಷತಿಯನ್ನಿಟ್ಟರುವೆಂಬ ನಿರ್ಮಲ ಸರಸ ಪುಷ್ಪವ ಸೂಡಿ ಲಿಂಗ ಪೂಜೆಯ ನಿಮ್ಮಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ ಹರುಷವೆಂಬುವ ಧೂಪವ ಹರುಷವೆಂಬುವ ಧೂಪವ ಸಮರ್ಪಿಸಿ ಹರುಷವೆಂಬುವ ಧೂಪವ ಸಮರ್ಪಿಸಿ ವರಬಿಂದು ರುಚಿ ದೀಪವ ಹರುಷವೆಂಬುವ ಧೂಪವ ಸಮರ್ಪಿಸಿ ವರಬಿಂದು ರುಚಿ ದೀಪವ ನಿರಜತಿ ಪರಿಪೂರ್ಣ ನೈವೇದ್ಯವನ್ನು ಮಾಡಿ ನಿರದತ್ತಿ ಪರಿಪೂರ್ಣ ನೈವೇದ್ಯವನ್ನು ಮಾಡಿ ಮರೆವ ತ್ರಿಗುಣವೆಂಬ ವರ ತಾಂಬೂಲವ ಕೊಟ್ಟು ಲಿಂಗ ಪೂಜೆಯ ಮಾಡಿ ನಿಮ್ಮಳು ಪ್ರಾಣ, ಲಿಂಗ ಪೂಜೆಯ ಮಾಡಿ ನಿಮ್ಮಳು ಲಿಂಗ ಪೂ ಲಿಂಗ ಪೂಜೆಯ ಮಾಡಿ ನಿಮ್ಮಳು ಪ್ರಾಣ, ಲಿಂಗ ಪೂಜೆಯ ಮಾಡಿ ಕರದಿಷ್ಟ ಲಿಂಗವಿದೆ, ಕರದಿಷ್ಟ ಲಿಂಗವಿದೆ ಶರೀರದಲ್ಲಿ ಪರವಸ್ತು ತಾನಾಗಿರೆ, ಕರದಿಷ್ಟ ಲಿಂಗವಿದೆ ಕರದಿಷ್ಟ ಲಿಂಗವಿದೆ ಲಿಂಗವಿದೆ ಲಿಂಗವಿದೆ ಶರೀರದೋಳು ಪರವಸ್ತು ತಾನಾಗಿರೆ ಪರಗೊಳ ಗೆರಡನ್ನ ದರಿವನೆ ಬನ್ನಿ ಮೀರಿ ಗುರುಸಿದ್ಧ ನಂಗ್ರಿಯದೋಳು ಬರದೆ ಕಮಯವಾಗಿ ಗುರುಸಿದ್ಧ ನಂಗ್ರಿಯೋಳು ಬರದೆ ಕಮಯವಾಗಿ ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ ಮಾತಿನೊಳಗು ಕತೆಯೊಳಗು ಶುದ್ಧವಿರುವ ಬೇಮಡಿ, ಮಾತಿನೊಳಗು ಕತೆಯೊಳಗು ಶುದ್ಧವಿರುವ ಬೇಮಡಿ, ಕಾಮ ಮೋಗ ಷಡ್ರಿಪುಗಳ ಕಾಮ ಮೋಗ ಷಡ್ರಿಪುಗಳ ತ್ಯಜಿಸಿ ಸತ್ಯ ಪಥ ಬಿಡೆ, ತ್ಯಜಿಸಿ ಸತ್ಯ ಪಥ ಬಿಡೆ, ಮಾತಿನೊಳಗು ಕತೆಯೊಳಗು ಶುದ್ಧವಿರುವ ಬೇಮಡಿ, ಪುಣ್ಯಮತಿಯು ಪುಣ್ಯ ಕೃತಿಯು ಬೇಕು ಮಾತು ಮಾತಿಗೆ, ಪುಣ್ಯಮತಿಯು ಪುಣ್ಯಕೃತಿಯು ಬೇಕು ಮಾತು ಮಾತಿಗೆ, ಪರಪೀಡೆಯ ನೋಡದಂತೆ ಪರಪೀಡೆಯ ನೋಡದಂತೆ ಪರಪೀಡೆಯ ನೋಡದಂತೆ ಬರಿ ಪುರಾಣ ವೇದಕ್ಕೆ, ಬರಿ ಪುರಾಣ ವೇದಕ್ಕೆ, ಮಾತಿನೊಳಗು ಕೃತಿಯೊಳಗು ಶುದ್ಧವಿರುವ ಬೇಮಡಿ, ನೀತಿ ನೀತಿ ನೀತಿ ಎಂದು ಮಾತನಾಡು ದೇಶಕ್ಕೆ, ನೀತಿ ನೀತಿ ನೀತಿ ಎಂದು ಮಾತನಾಡು